ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಆತ್ಮೀಯ ಕೇಳಿದರೆ ತರಂಗಾಂತರ 444.44 ಮೀಟರ್ಗಳು ಅಂದರೆ 625 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಈಗ ಚಿತ್ರಗೀತೆಗಳನ್ನು ಕೇಳುವಿರಿ. ಕೇಳಿಬರುವ ಯುಗಳ ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚೈತ್ರ ಅವರವು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಇದೆ. ಚಿತ್ರ ಕದಂಬ. ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳವು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ ಯಾಮಿನಿ ಯಾಮಿನಿ ನಿನ್ನ ಪಿಂಕವು ಚಂದ ಯಾಮಿನಿ ನಯನಾಚಿಕೆ ಚಂದ ಯಾಮಿನಿ ಇಸುಕಾಟವು ಚಂದ ಯಾಮಿನಿ ಯಾಮಿನಿ ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿಗೆ ಸ್ಫೂರ್ತಿ ಹಾಡಲು ಕೋಗಿಲೆಗೆ ಸ್ಫೂರ್ತಿ ದುಡಿದರೆ ಅರಗಿಣಿಗೆ ಸ್ಫೂರ್ತಿ ನಿಂತರೆ ಸೂರ್ಯನಿಗೆ ಸ್ಫೂರ್ತಿ ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ ಹೆಣ್ಣಿನ ವಿಷಯದಲ್ಲಿ ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ ಸೌಂದರ್ಯ ಯಾರಮ್ಮ ನೀನು ಯಾಮಿನಿ ನೀನು ಯಾಮಿನಿ. ಚಿತ್ರ ಮೈಲಾರಿ. ಕೇಳಿಬರುವ ಯುಗಳ ಧ್ವನಿಗಳು ಶಮಿತಾ ಹಾಗೂ ಉದಿತ್ ನಾರಾಯಣ ಅವರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ಸುಕುಮಾರಿ ಹೃದಯ ಕದ್ದ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಸುಕುಮಾರಿ ಸುಕುಮಾರಿ ಹೃದಯ ಕದ್ದ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಎದೆಯಾಳದಲ್ಲಿ ನಿಂದೆ ಹಾಡಿದೆ, ಬಿಸು ಮಾತು ಶುರುವಾಯಿತು ಈ ನಮ್ಮ ಕಣ್ಣಂಚಲಿ, ಮನಸ್ಸಂತು ಮಗುವಾಯಿತು ಈ ನನ್ನ ಪ್ರೀತಿಯಲ್ಲಿ. ಬರೆ ಬಾಸೆ ಬಂತು ಶಾಯರಿ, ಸುಕುಮಾರಿ ಸುಕುಮಾರಿ ಹೃದಯ ಕದ್ದ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಸುಕುಮಾರಿ ಸುಕುಮಾರಿ ಹೃದಯ ಕದ್ದ ಚೋರಿ, ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಆತ್ಮೀಯ ಕೇಳಿದ್ರೆ ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ನನ್ನ ಹಾಡು ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00 ಪ್ರಸಾರ ಆಗ್ತಾ ಇದೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಪತ್ರ ಬರೆಯೋದ್ರ ಮೂಲಕ ವಾಟ್ಸ್ಆ್ಯಪ್ಗೆ ಮೆಸೇಜ್ ಕಳಿಸೋದ್ರ ಮೂಲಕ ಅಥವಾ ಮೇಲ್ ಮಾಡೋದ್ರ ಮೂಲಕ ಪಾಲ್ಗೊಂಡು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ಪತ್ರದ ಮೂಲಕ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕಳಿಸಬೇಕಾದ ವಿಳಾಸ ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಭದ್ರಾವತಿ. ಇನ್ನು ವಾಟ್ಸ್ಆಪ್ ಮೂಲಕ ಮೆಸೇಜ್ ಕಳಿಸೋದಾದರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572620. ಇನ್ನು ಮೇಲ್ ಮೂಲಕ ಕಳಿಸೋದಾದರೆ ನಮ್ಮ ಮೇಲ್ ವಿಳಾಸ aibdbt@gmail.com. ನನ್ನ ಹಾಡು ನನ್ನ ಆಯ್ಕೆ ಪ್ರತಿ ಸೋಮವಾರ ಬೆಳಿಗ್ಗೆ 9:05 ಹಾಗೂ ಪ್ರತಿ ಬುಧವಾರ ಬೆಳಿಗ್ಗೆ 11:00. ಆತ್ಮೀಯ ಕೇಳುಗರೆ, ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅನುಪಮಾ ಹಾಗೂ ತಿಮ್ಮಿ ಅವರ ಸ್ವರದಲ್ಲಿ ಮಂಡ್ಯ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ಈ ಪ್ರೇಮ ಈ ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖ. ಕೇಳಿಬರುವ ಧ್ವನಿ ಸೋನು ನಿಗಮ್ ಮರವು, ಚಿತ್ರ ಸೌಂದರ್ಯ. ಬಳುಕಿನಿಂದ ಮನವೆಲ್ಲ ಬಣ್ಣ ಮುಟ್ಟಲಾರೆ ಮುಟ್ಟಲಾರೆ ನಿನ್ನೆ ಲಾವಣ್ಯವ ಸೌಂದರ್ಯ ಸೌಂದರ್ಯ ಸವಿಯೋ ಸೌಂದರ್ಯ ಸೌಂದರ್ಯ ಸೌಂದರ್ಯ ಸವಿಯೋ ಸೌಂದರ್ಯ ಇದೇ ರಸ ಕಾವ್ಯ ಇದೇ ರಸ ಮೈತ್ರಿ ಇದೇ ರಸ ಗಾಯನ ಇದೇ ರಸ ಚಂದನ ಸೌಂದರ್ಯ ಸೌಂದರ್ಯ ಸವಿಯೋ ಸೌಂದರ್ಯ ಬಂದ ನಿನ್ನ ಪ್ರೀತಿಯೆಂಬ ಕಣ್ಣ ಬೆಳಕಿನಿಂದ ಸ್ನಾನ ಮಾಡಿ ನಿನ್ನ ಮನವು ಧನ್ಯವಾಯ ನಿನ್ನ ತನುವು ಹೃದಯ ಅರಿಯಿತು ಹೃದಯದ ಆಂತರ್ಯ ಜೀವ ಸವಿಯಿತು ಪ್ರಣಯದ ಕೈಂಕರ್ಯ ಲೋಕದಲ್ಲಿ ಕಣ್ಣಿನಲ್ಲಿ ಕಾಡು ಪುಷ್ಪನೀ ಕಾಣದ ಪ್ರೀತಿಯ ಭಾಷಿಣೀ ಪ್ರೀತಿ ತುಂಬಿದೆ ನಿನ್ನ ಕಣ್ಣಿನಲ್ಲಿ ಜೀವ ಬೆಂದಿದೆ ನಿನ್ನ ಪ್ರೀತಿಯಲ್ಲಿ ಬೆಳಕಿನಿಂದ ಬಾನೆಲ್ಲ ಬಣ್ಣ ಬಳುಕಿನಿಂದ ಮನವೆಲ್ಲ ಬಣ್ಣ ಮುಟ್ಟಲಾರೆ ಮುಟ್ಟಲಾರೆ ನಿನ್ನಿ ಲಾವಣ್ಯವ ಸೌಂದರ್ಯ ಸೌಂದರ್ಯ ನಸವಿಯೋ ಸೌಂದರ್ಯ ಕಾವ್ಯ ಇದೇ ರಸ ಮೈತ್ರಿ ಇದೇ ರಸ ಗಾಯನ ಇದೇ ರಸ ಚಂದನ ಸೌಂದರ್ಯ ಸೌಂದರ್ಯ ನಸವಿಯೋ ಸೌಂದರ್ಯ ಸೌಂದರ್ಯ ಸೌಂದರ್ಯ ನಸವಿಯೋ ಸೌಂದರ್ಯ ಮನೆ ನಂಬರ್ 67 ಇದು ಚಿತ್ರದ ಹೆಸರು. ಕೇಳಿಬರುವ ಧ್ವನಿ ಪ್ರಿಯಾಮಾಲೆ ಅವರದು. ಶ್ರೀತೇಜ ಅವರ ಸಾಹಿತ್ಯಕ್ಕೆ ಹರ್ಷ ಕೆಗೋಡ್ ಅವರ ಸಂಗೀತವಿದೆ. ಚಿತ್ರ ಆಂಧ್ರ ಹೆಂಡತಿ. ಕೇಳಿಬರುವ ಧ್ವನಿಗಳು ಸುಜಾತ ದತ್ತ ಹಾಗೂ ರಾಜೇಶ್ ಅವರವು. ಶ್ರೀಚಂದ್ರ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ಶಿವಮಯ. ಪ್ರಣಯ ಬಯಸಿ ಈ ಮನಸ್ಸು ನಿಡುಕಾಡಿದೆ, ಪ್ರಣಯ ಬಯಸಿ ಈ ಮನಸ್ಸು ಸಿಡುಕಾಡಿದೆ. ಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯ ಚಿತ್ರ ಬೆಂಕಿಯ ಬಲೆ. ಜೀವ ಜೊತೆಯಲ್ಲಿರಲು ಬಾಳು ಸುಂದರ ಮಾಯ ಬಾನಲ್ಲಿ ತೇಲಾಡಿದಂತೆ ಕರವ ಹಿಡಿದಾಗ ನಗುತ್ತ ನಡೆದಾಗ ಭುವಿಯೇ ಸ್ವರ್ಗದಂತೆ